ಒಂದು ಹೊಸದಾಗಿ ನಾವು ಮಾಡೋಣ ಅಂತ ಅನ್ನಿಸ್ತು. ಹಾಗಾಗಿ ಕ್ವಾಲಿಟಿ ಕೊಟ್ಟು ಮಾಡ್ತಾ ಇದ್ದೀನಿ ಇವಾಗ. ಪೂರ್ವಭಾವಿಯಾಗಿ ಮತ್ತೆ ಪೂರ್ವ ಯೋಜನೆಯಂತೆ ಈ ಒಂದು ಇಟ್ಟಿಗೆ ತಯಾರಿಕೆ ಇದರ ಕ್ರಮದಲ್ಲಿ ತಾವು ಏನಾದ್ರೂ ತರಬೇತಿ ತಗೊಂಡಿದ್ದೀರಾ? ನೋಡಿದೀನಿ ಅಷ್ಟೇ, ತರಬೇತಿ ಯಾವುದು ಇಲ್ಲ. ತರಬೇತಿ ಏನು ಇಲ್ಲ, ಯಾವುದು ಇಲ್ಲ. ತರಬೇತಿ ಇಲ್ಲದೇ ಇದು ನೀವು ಯಾವ ರೀತಿಯಿಂದ ಮಾಡ್ತಾ ಇದ್ದೀರಿ? ತರಬೇತಿ ಯಾವುದೇ ಒಂದು ಕೆಲಸ ಮಾಡಬೇಕಾದ್ರೆ ಸ್ವಲ್ಪ ತರಬೇತಿ ಅಥವಾ ಹಿನ್ನೆಲೆ ಬೇಕಾಗಿರುತ್ತೆ. ಸೊ ಅಂತದ್ರಲ್ಲಿ ನೀವು ಸಡನ್ ಆಗಿ ಡೈರೆಕ್ಟ್ ಆಗಿ ಈ ಒಂದು ಇಟ್ಟಿಗೆ ತಯಾರಿ ಮಾಡ್ತಕ್ಕಂತ ಒಂದು ಇದರಲ್ಲಿ ಯಾವ ರೀತಿಯಿಂದ ನೀವು ತೊಡಗಿಸಿಕೊಂಡಿದ್ದೀರಿ? ಮುಂಚೆ ಒಂದೆರಡು ಫ್ಯಾಕ್ಟ್ರಿ ನೋಡಿದ್ದೆ, ಬಟ್ ಅದೇ ತರನೇ ನಾವು ಮಾಡ್ತಾ ಇದೀವಿ ಇವಾಗ. ಅಂದ್ರೆ ಸ್ವಲ್ಪ ಕ್ವಾಲಿಟಿ ಮೆಟೀರಿಯಲ್ ಯೂಸ್ ಮಾಡ್ತೀವಿ. ಇದಕ್ಕೆ ಬೇಕಾಗಿರ್ತಕ್ಕಂತ ಒಂದು ಕಚ್ಚಾ ವಸ್ತುಗಳು ಮತ್ತೆ ಸಾಮಗ್ರಿಗಳಿಗೆ ಬಂದ್ರೆ ಏನೇನು ಬೇಕಾಗ್ತದೆ ತಯಾರಿಕೆ ಮಾಡಬೇಕಾದ್ರೆ? ಒಂದು ಇಟ್ಟಾಗಿ ತಯಾರಿ ಮಾಡಬೇಕಾದ್ರೆ ನಮಗೆ 6 mm ಸ್ಟೋನ್ ಬೇಕಾಗುತ್ತೆ. ಆಮೇಲೆ ಎಂ ಸ್ಯಾಂಡ್, ಸಿಮೆಂಟ್, ವಾಟರ್, ನೀರು. ನೀರು ಏನು ತಯಾರಿಕೆ ಮಾಡುವಂತ ಸ್ಥಳ ಎಷ್ಟು ಪ್ರದೇಶದಲ್ಲಿ ನೀವು ಇದನ್ನ ಹರಡ್ಕೊಂಡಿದ್ದೀರಿ ಇದು ಕೆಲಸಕ್ಕೆ? ಒಂದು ಒಂದು 80x100 ಇದೆ ಫೀಟ್. ಆ ಒಂದು ಜಾಗದಲ್ಲಿ ಮಾತ್ರ ಕಚ್ಚಾ ಸಾಮಗ್ರಿಗಳು, ಕಚ್ಚಾ ಸಾಮಗ್ರಿ. ಕಾರ್ಮಿಕರ ಒಂದು ನಿರ್ವಹಣೆಗೆ ಬಂದ್ರೆ, ಯಾಕಂದ್ರೆ ಶಿವಮೊಗ್ಗದಲ್ಲಿನೂ ಅಂತಲ್ಲ, ರಾಜ್ಯದಲ್ಲಿ ಅಂತೂ ಅಲ್ಲ, ಇದು ನಮ್ಮ ದೇಶದ ಒಂದು ಸಮಸ್ಯೆ. ಕಾರ್ಮಿಕರ ಕೊರತೆ ಎದ್ದು ಕಾಣ್ತಾ ಇದೆ ಎಲ್ಲಿ ಕೂಡ. ಬೇರೆ ಊರಿಂದ ತಗೊಂಡ್ಬಾರದು, ಇಲ್ಲ ಬೇರೆ ರಾಜ್ಯದಿಂದ ಕಾರ್ಮಿಕರನ್ನ ತಂದ್ಬಿಟ್ಟು ಕೆಲಸ ಮಾಡಿಸ್ಕೊಳ್ತಕ್ಕಂತ ಒಂದು ಪರಿಸ್ಥಿತಿ ಇದೆ. ನಾವು ಇಲ್ಲೇ ಚಿಕ್ಕಮಗಳೂರು ಮತ್ತೆ ಮಡಿಕೇರಿ ಈ ಒಂದು ಕೃಷಿ ಕೆಲಸಕ್ಕೆ ಸುಮಾರು ಜನ ಹೊರಗಡೆಯಿಂದ ಬಂಗಾಳದಿಂದನೋ ಇಲ್ಲ ಒಡಿಸಾದಿಂದನೋ ಇಲ್ಲ ಬಿಹಾರದಿಂದಲೋ ಇಲ್ಲ ಅಸ್ಸಾಂನಿಂದನೋ ಬಂದು ಕೆಲಸ ಮಾಡಿಕೊಂಡು ಹೋಗ್ತಾರೆ. ಸೊ ಅಂತ ಒಂದು ಸಂದರ್ಭದಲ್ಲಿ ನೀವು ಹೇಗೆ ಇದು? ನಮಗೆ ಲೋಕಲ್ ಜನ ಸೆಟ್ ಆಗೋದಿಲ್ಲ. ಅವರು ತುಂಬಾ ಕೂಲಿ ಜಾಸ್ತಿ ಕೇಳ್ತಾರೆ. ಆಮೇಲೆ ಟೈಮಿಗೆ ಸರಿಯಾಗಿ ಬರೋದಿಲ್ಲ. ಒಂದ್ಸಲಿ ಬಂದ್ರೆ ಇನ್ನೊಂದ್ಸಲಿ ಬರೋದೇ ಇಲ್ಲ ಅವರು. ಹಾಗಾಗತ್ತೆ. ಹಂಗಾಗಿ ನಾವು UP ಅವ್ರನ್ನ ಇಟ್ಕೊಂಡಿದೀವಿ. ಎಷ್ಟು ಜನ ಇದಾರೆ? ನಾಲ್ಕು ಜನ ಇದ್ದಾರೆ. ನಾಲ್ಕು ಜನ. ಇದು ಬೆಳಿಗ್ಗೆಯಿಂದ ಎಷ್ಟು ಗಂಟೆ, ಬೆಳಿಗ್ಗೆ ಎಷ್ಟು ಗಂಟೆಗೆ ಆರಂಭ ಮಾಡ್ತೀರಿ ನಿಮ್ಮ ಕೆಲಸವನ್ನ? ಬೆಳಿಗ್ಗೆ 7 ಗಂಟೆಗೆ ಆರಂಭ ಸ್ಟಾರ್ಟ್ ಮಾಡ್ತಾರೆ. ಮಧ್ಯಾಹ್ನ 1 hour ಲಂಚ್ ಅವರ್ ರೆಸ್ಟ್ ಇರುತ್ತೆ. ಮತ್ತೆ 7 ಗಂಟೆವರೆಗೂ ಕೆಲಸ ಮಾಡ್ತಾರೆ ಸಂಜೆ. ಎಷ್ಟು ನೀವು ಅವರಿಗೆ ಕೊಡ್ತಕ್ಕಂತ ಒಂದು ಸಂಬಳ ಅಂತ ಹೇಳ್ಬಹುದು ಇಲ್ಲ ಕೂಲಿ ಅಂತ ಹೇಳ್ಬಹುದು? ಅವರಿಗೆ ಗಂಟೆ ಲೆಕ್ಕ ಹೋಗುತ್ತೆ. 2 hour OT ಮಾಡ್ತಾರೆ. ಅದಕ್ಕೂ ಬೇರೆ ಎಕ್ಸ್ಟ್ರಾ ಇರುತ್ತೆ. ಆಮೇಲೆ ಕೂಲಿ ಇರುತ್ತೆ ಅವರಿಗೆ. ಜೊತೆಗೀಗ ಈ ಒಂದು ಬೇಡಿಕೆ ಮತ್ತು ಪೂರೈಕೆಗೆ, ಇದೀಗ ನೀವು 2 ವರ್ಷದಿಂದ ಈ ಒಂದು ಉದ್ಯಮದಲ್ಲಿ, ಸಣ್ಣ ಒಂದು ಉದ್ಯಮದಲ್ಲಿ, ಆರಂಭಿಕ ಒಂದು ಉದ್ಯಮದಲ್ಲಿ ತೊಡಗಿಸಿಕೊಂಡಿದ್ದೀರಿ ಅಂತ ಹೇಳ್ತಾ ಇದ್ದೀರಿ. ಹೇಗೆ ಈಗ ಬೇಡಿಕೆ ಪೂರೈಕೆ, ಇದು ಬೇಡಿಕೆ ಮೇಲೆ ನೀವು ತಯಾರು ಮಾಡ್ತಿರೋ ಇಲ್ಲ ಅವರು ಹೇಳಾದ್ಮೇಲೆ, ಅಂತಂದ್ರೆ ಮುಂಗಡವಾಗಿ ನಿಮ್ಗೆ ಹೇಳಾದ್ಮೇಲೆ ತಯಾರು ಮಾಡ್ತೀರಾ, ಹೇಗೆ ಇದು? ಮುಂಚೆ ಪ್ರಿಪೇರ್ ಮಾಡಿ ಸ್ಟಾಕ್ ಮಾಡಿ ಇಟ್ಟಿರ್ತೀವಿ. ಅವಾಗ ಅವರು ಕೇಳಿದಾಗ ಕೊಡ್ತೀವಿ. ಅಂದ್ರೆ ಇದೇನು ಕೆಡತಕ್ಕಂತ ವಸ್ತು ಅಲ್ಲ. ಸೊ ಇದನ್ನ ಏನಿದೆ ಎಕ್ಸ್ಪೈರಿ ಡೇಟ್ ಕೂಡ ಇರೋದಿಲ್ಲ. ಸೊ ಹಾಗಾಗಿ ನೀವು ತಯಾರಿ ಮಾಡಿಬಿಟ್ಟು ಸ್ಟಾಕ್ ಮಾಡ್ತೀವಿ. ಸ್ಟಾಕ್ ಮಾಡಾದ್ಮೇಲೆ ಯಾರಿಗೆ ಬೇಕೋ ಅವ್ರು ಬಂದು ತಗೊಂಡೋಗ್ತಾರೆ. ನಿಮ್ಮದೇ ಆದಂತ ಒಂದ್ ಏನಾದ್ರೂ ಸಾಗಾಣಿಕೆ ಮಾಡಕ್ಕೆ ವೆಹಿಕಲ್ ಏನಾದ್ರೂ ಇತ್ತ? ವೆಹಿಕಲ್ ಇಲ್ಲ, ಬೇರೆ ಬಾಡಿಗೆ ತಗೊಳ್ಬೇಕು. ಅವರೇ ಬಂದ್ ಅಲ್ಲ, ಈಗ ನಮ್ಮ ಹತ್ರ ವೆಹಿಕಲ್ ಇರುತ್ತೆ ಬೇರೆಯವ್ರದ್ದು, ಅವ್ರಿಗೆ ಬಾಡಿಗೆ ಕಳಿಸ್ಕೊಡ್ತೀವಿ. ಇಲ್ಲ ಅದಲ್ಲ, ನನ್ಗೆ ಬೇಕಾಗಿದೆ ಅಂತ ತಿಳ್ಕೊಳ್ಳಿ, ನಾನೀಗ ಕಡೂರಲ್ಲಿ ಕುಂತೋ ಇಲ್ಲ ಹೊನ್ನಾಳಿಯಲ್ಲಿ ಕುಂತೋ ಇಲ್ಲ ಸಾಗರದಲ್ಲಿ ಕುಂತೋ ನನಗೆ ಈ ತರ ಇಷ್ಟು ಬೇಕಾಗಿದೆ ಅಂತ ಅವ್ರು ಏನಾದ್ರೂ ನಿಮ್ಗೆ ಹೇಳಿದ್ರೆ ನೀವೇ ಪೂರೈಸ್ತೀರಾ ಅಥವಾ ಅವರೇ ಈ ಸಾಗಣೆ? ನಾವೇ ಪೂರೈಸ್ತೀವಿ. ಅದ್ರದ್ದು ಏನಿದೆ ಚಾರ್ಜಸ್ ಅವ್ರು ಕೊಡ್ಬೇಕಾಗತ್ತೆ. ಓಕೆ, ವೆಹಿಕಲ್ ಚಾರ್ಜಸ್. ಅಂದ್ರೆ ಅದು ಸೇರಿ ಒಂದು ಇದಕ್ಕೆ ಸೇರಿ ಇಟ್ಟಿಗೆ ಒಂದು ದರಕ್ಕೆ ಸೇರಿ ಅದಕ್ಕೆ ಸೇರಿ ಅದಕ್ಕೆ ಇನ್ಕ್ಲೂಡಿಂಗ್ ಮಾಡ್ತೀವಿ. ಲೆಕ್ಕ ಇದು ಯಾವ ರೀತಿಯಿಂದ ಹೇಳಿ ಈಗ, ಅಂತಂದ್ರೆ ಒಂದು ಪೀಸಿನ ಲೆಕ್ಕನೋ ಅಥವಾ ಹೇಗೆ ಇದು? ಒಂದ್ ಪೀಸಿನ ಲೆಕ್ಕನೆ. ಒಂದ್ ಪೀಸ್ ಎಷ್ಟು ಅಂತ? ಒಂದು ಪೀಸ್, ಒಂದ್ ಪೀಸು ಶಿವಮೊಗ್ಗ ಲೋಕಲ್ ಆದ್ರೆ 46 rupees 47 rupees ಡಿಲಿವರಿ ಕೊಡ್ತೀವಿ. ಹೊರಗಡೆ ಆದ್ರೆ ಜಾಸ್ತಿ ಆಗ್ತದೆ. ಅಂದ್ರೆ ಅದು ಸಾಗಾಣಿಕೆ ವೆಚ್ಚ ಎಲ್ಲ ಸೇರಿಸ್ತೀರಾ? ಈಗ ಮಾರ್ಕೆಟಿಗೆ ಬಂದ್ರೆ ಹೇಗೆ, ನೀವೇ ಮಾರಾಟ ಮಾಡ್ತಿರೋ ಅಥವಾ ನಿಮ್ಮ ಪ್ರತಿನಿಧಿಗಳು ಏನಾದ್ರೂ ಇಟ್ಟಿದ್ದೀರಾ? ನಾವೇ ಮಾರ್ಕೆಟಿಂಗ್ ಮಾಡ್ತೀವಿ. ನೀವೇ? ನಾವೇ ಮಾರ್ಕೆಟಿಂಗ್. ಈಗ ಸ್ವಂತ ಕುಟುಂಬದಿಂದ ನೀವು ಎಷ್ಟು ಜನ ಸೇರ್ಕೊಂಡಿದ್ರಿ? ಸ್ವಂತ ಕುಟುಂಬದಿಂದ 4 jana. 4 jana ಅಂದ್ರೆ ಅಣ್ಣ ತಮ್ಮಂದಿರಿಬ್ರು? ತಮ್ಮಂದಿರಿಬ್ರು. ನೀವೇ ದೊಡ್ಡವರು? ನಾವೇ ದೊಡ್ಡವರು. ತಮ್ಮಂದಿರಿಬ್ರು ಮತ್ತೆ ಅಮ್ಮ? ಅಮ್ಮ ಇಲ್ಲ, ಅಮ್ಮ ಮನೇಲಿ ಇರ್ತಾರೆ. ಅವ್ರ ಮನೆ ಕೆಲಸ? ಅಪ್ಪ ಅಪ್ಪ ನೋಡ್ಕೊಳ್ತಾರೆ ಫ್ಯಾಕ್ಟರಿ, ಅವ್ರು ನೋಡ್ಕೊಳ್ತಾರೆ. ಈಗ ಬಿಡು ಬೇಕಂತಂದ್ರೆ ನೀವು ಹೇಗೆ ಅದನ್ನ ಸರಿದೂಗಿಸ್ತೀರಿ? ನಿಮ್ಗೆ ಯಾವುದೋ ಒಂದು ಒಳ್ಳೆ ಕಾರ್ಯಕ್ಕೋ ಅಥವಾ ದೇವಸ್ಥಾನೋ ಇಲ್ಲ ಮದುವೆ ಮುಂಜಿನೋ ಇಲ್ಲ ಬೇರೆ ಒಂದು ಏನೋ ತುರ್ತಾದ ಕೆಲಸದಲ್ಲಿ ಸಮಯದಲ್ಲಿ ಆ ಒಂದು ಸಂದರ್ಭದಲ್ಲಿ ನಿಮ್ಗೆ ಹೋಗ್ಲೇಬೇಕಾಗಿರ್ತಕ್ಕಂತ ಒಂದು ಸಂದರ್ಭ ಬಂದ್ರೆ ಹೆಂಗೆ ಅದನ್ನ ನಿಭಾಯಿಸ್ತೀರಿ ನೀವು? ಅವ ಹತ್ರ ಬಂದಾಗೆಲ್ಲ ಅಡ್ಜಸ್ಟ್ಮೆಂಟ್ ಮಾಡ್ಕೊಳ್ತೀವಿ ಮನೆಯಲ್ಲಿ, ಮನೆಯಲ್ಲಿ ಅಡ್ಜಸ್ಟ್ಮೆಂಟ್ ಮಾಡ್ಕೊಂಡು ನೋಡ್ಕೊಳ್ತಾರೆ. ಸರ್ಕಾರಿ ನೌಕರರಿಗೆ ನಿರ್ದಿಷ್ಟವಾದ ಒಂದು ತಿಂಗಳಿಗೆ ಇಂತಿಷ್ಟು ರಜಾ ಅಲ್ಲ ಅಥವಾ ವರ್ಷಕ್ಕೆ ಇಂತಿಷ್ಟು ರಜಾ ಅಂತ ಇರುತ್ತೆ, ನೀವು ಅದನ್ನ ಹೇಗೆ ಈಗ ಸಮಯನ ಉಪಯೋಗಿಸ್ಕೋತೀರಿ ಅಂತ? ನಿಮಗೆ ಎಲ್ಲಾ ಟೈಮು ಬಿಸ್ನೆಸ್ ಇರೋದಿಲ್ಲ, ಸ್ವಲ್ಪ ಟೈಮಲ್ಲಿ ಮಾತ್ರ ಇರುತ್ತೆ ಬಿಸ್ನೆಸ್, ಮಳೆಗಾಲದಲ್ಲಿ ಬಿಸ್ನೆಸ್ ಇರೋದಿಲ್ಲ, ಆ ಟೈಮಿಂಗ್ ನಾವು ಅಡ್ಜಸ್ಟ್ ಆಗ್ತೀವಿ. ಬೇಡಿಕೆ ಪೂರೈಕೆಗೆ ಬಂದ್ರೆ ಇದು ಮಳೆಗಾಲದಲ್ಲಿ ಜಾಸ್ತಿನೋ ಇಲ್ಲ ಚಳಿಗಾಲದಲ್ಲಿ ಜಾಸ್ತಿನೋ ಇಲ್ಲ ಬೇಸಿಗೆಯಲ್ಲಿ ಜಾಸ್ತಿನೋ ಅಥವಾ ಈ ಕಟ್ಟಡಗಳ ನಿರ್ಮಾಣದ ಮೇಲೆ ಇದು ಅವಲಂಬತೆ ಆಗಿದೆ ಅಂತ ಹೇಳ್ತೀರಾ? ಕಟ್ಟಡ ಯಾವಾಗ ಕಟ್ಟಕ್ ಶುರು ಮಾಡ್ತಾರೆ ಅವ್ರ ಮೇಲೆ ಡಿಪೆಂಡ್ ಆಗುತ್ತೆ. ಇದು ಮಳೆಗಾಲ ಚಳಿಗಾಲ ಬೇಸಿಗೆ ಅಂತ ಯಾವುದು ಇಲ್ಲ. ಅಂದ್ರೆ ನಾವು ಪ್ರಿಪೇರ್ ಮಾಡ್ಬೇಕಾಗಿರೋದು ಮಾಮೂಲಿ ಮಾಡಿರ್ತೀವಿ, ಮಳೆಗಾಲದಲ್ಲಿ ಮಾತ್ರ ಮಾಡಕ್ ಆಗಲ್ಲ. ಮಳೆಗಾಲದಲ್ಲಿ ಸ್ವಲ್ಪ ಮಳೆ ಜಾಸ್ತಿ ಪ್ರದೇಶದಲ್ಲಿ ಮಳೆ ಜಾಸ್ತಿ ಆಗಲ್ಲ. ಮಳೆ ಜಾಸ್ತಿ ಆಗಿದಕ್ಕೋಸ್ಕರ ಆ ಸಮಯದಲ್ಲಿ ಕೂಡ ಈಗ ಈ ರೈತರು ಕಾರ್ಮಿಕರನ್ನ ಅವರೇ ಇರ್ತಾರ ಹೇಗೆ? ಇಲ್ಲ ಅವ್ರು ಇರ್ತಾರೆ ಊರಿಗೆ ಹೋಗ್ತಾರೆ. ಊರಿಗೆ ಹೋಗ್ತಾರೆ, ಸೊ ಅವಾಗ ಬೇಕಾಗಲ್ಲ ಜಾಸ್ತಿ. ಅವ್ರ ಜಾಸ್ತಿ ಬೇಕಾಗಲ್ಲ, ಅವಾಗ ರಜಾ ಮಾಡಿ ಊರಿಗೆ ಹೋಗ್ತಾರೆ. ಕಾರ್ಮಿಕರು ಯಾವಾಗ ನಿಮ್ಗೆ ಜಾಸ್ತಿ ಬೇಕಾಯ್ತಾರೆ? ನಿಮಗೆ ಜಾಸ್ತಿ ಅಂದ್ರೆ ಚಳಿಗಾಲ ಮಳೆಗಾಲದಲ್ಲಿ ಜಾಸ್ತಿ. ಅಂದ್ರೆ ಯಾವಾಗ ನಮಗೆ ಸ್ಟಾಕ್ ಬೇಕು ಆರ್ಡರ್ ದೊಡ್ಡ ಆರ್ಡರ್ ಬಂದಾಗ ಅವರು ಬೇಕಾಗ್ತಾರೆ. ದೊಡ್ಡ ಆರ್ಡರ್ ಬಂದಾಗ ಇದಲ್ದೇನೆ ಈಗ ಈ ಒಂದು ಸಂಸ್ಕರಣೆ ಅಂತಂದ್ರೆ ಈ ಇದು ನೀವು ಇಟ್ಟಿಗೆ ಅಂದ್ರೆ ಸುಡೋದಿಲ್ಲ ಬರೀ ಸಿಮೆಂಟ್ ಇಂದು ಮಾಡಿ ಸಿಮೆಂಟ್ ಇಂದ ಅಂತಂದ್ರೆ ಅದಕ್ಕೇನು ಇದು ಬೇಕಾಗಿಲ್ಲ, ಏನು ಬೇಕಾಗಿಲ್ಲ. ಕ್ಯೂರಿಂಗ್ ಒಂದು ಮಾಡ್ತೀವಿ ಅಷ್ಟೇ. ಕ್ಯೂರಿಂಗ್ ಅಂದ್ರೆ ನೀರು ಇದು ಹಾಯಿಸೋ ನೀರಿಂದು ಕ್ಯೂರಿಂಗ್ ಮಾಡ್ತೀವಿ. ಇದು ಸುಡೋದಿಲ್ಲ, ನೀವು ಸುಡೋದಿಲ್ಲ ಇಟ್ಟಿಗೆ ಅಲ್ಲ ಇದು. ಇದು ಏನಿದ್ರು ಸಿಮೆಂಟ್ ಮತ್ತೆ ಎಂ ಸ್ಯಾಂಡ್ ಇದು ಕಲ್ಲಿಗೆ ಪರ್ಯಾಯವಾಗಿ ಉಪಯೋಗಿಸ್ತಕ್ಕಂಥದ್ದು. ಈಗ ನಾವು ಏನ್ ಹೇಳ್ತಿದ್ರು ಮೊದ್ಲು ಸೈಜ್ಗಳು ಅಂತಿದ್ವಲ್ಲ ಅದರ ಪರ್ಯಾಯವಾಗಿ ನೀವು ಪರ್ಯಾಯವಾಗಿ ಇದನ್ನ ಯೂಸ್ ಮಾಡ್ತಾರೆ. ಇದರಲ್ಲಿ ಮತ್ತೆ ಈ ಕಲ್ಲಿನ ಇಟ್ಟಿಗೆ ಅಲ್ದೇನೆ ಮತ್ತೆ ಈ ಹೂ ಕುಂಡ ಆಗ್ಲಿ ಮತ್ತೆ ಬೇರೆ ಜಾನುವಾರುಗಳಿಗೆ ಕುಡಿಯೋ ನೀರಿನ ತಬ್ ತರ ತೊಟ್ಟಿ ತರ ಆಮೇಲೆ ಈ ಬೇರೆ ಬೇರೆ ಇನ್ನ ಆ ತರದ ಒಂದು ಮಾಡೋ ಒಂದು ವ್ಯವಸ್ಥೆ ಕೂಡ ಇದೆಯಾ? ಇದೆ. ಏನೇನ್ ಮಾಡ್ತೀರಿ ಮತ್ತೆ ಇದಕ್ಕಲ್ದೇನೆ? ಬ್ರಿಕ್ಸ್ ಅಲ್ದೇನೆ ಇಟ್ಟಿಗೆ ಅಲ್ದೇನೆ ಫೆಂಚಿಂಗ್ ಪೌಲ್ ಮಾಡ್ತೀವಿ. ರೆಡಿಮೇಡ್ ಫೆನ್ಸಿಂಗ್ ಪೌಲ್ ಕೂಡ ಫೆಂಚಿಂಗ್ ಪೌಲ್ ಬರುತ್ತೆ, ಆಮೇಲೆ ರೆಡಿಮೇಡ್ ಕಾಂಪೌಂಡ್ ಬರುತ್ತೆ, ಆಮೇಲೆ ಈ ಪಾತ್ವೆ ಕಲ್ಲು ಪಾತ್ವೆ ಕಲ್ಗಳು ಅದು ಬರುತ್ತೆ. ಇಷ್ಟು ರೆಡಿ ಮಾಡ್ತೀವಿ. ಈಗ ನಗರದಲ್ಲಿ ಇದರ ಒಂದು ಬೇಡಿಕೆ ಜಾಸ್ತಿನೋ ಇಲ್ಲ ಸುತ್ತಮುತ್ತಲಿನ ಹಳ್ಳಿಗಳು ಇಲ್ಲ ಹೋಬಳಿ ಮಟ್ಟ ಇಲ್ಲ ಗ್ರಾಮ ಪಂಚಾಯತ್ ಮಟ್ಟದಲ್ಲಿ ಇದರ ಒಂದು ಬೇಡಿಕೆ ಜಾಸ್ತಿ ಅಂತ ಹೇಳ್ತೀರಾ? ಇದು ಎಲ್ಲಾ ಕಡೆ ಬೇಡಿಕೆ ಇರುತ್ತೆ. ಇದೆ ಎಲ್ಲ ಹಳ್ಳಿ ಪಟ್ಟಣ ಇದಕ್ಕೇನು ಸೀಮಿತ ಇಲ್ಲ. ಯಾರಿಗೆ ಬೇಕು ಅವರು ಹಳ್ಳಿಯಲ್ಲಿ ಕೂಡ ಕೇಳ್ತಾರೆ, ಪಟ್ಟಣದಲ್ಲಿ ಕೂಡ ಕೇಳ್ತಾರೆ. ಜೊತೆಗೆ ಈಗ ನಿಮ್ಗೆ ಏನ್ ಅನಿಸ್ತದೆ ಈಗ ಹೀಗೇನೆ ಈಗ ಸುಮಾರು ನಿಮ್ಮ ಹಾಗೆ ರೈತರು ಕೂಡ ಯುವ ರೈತರು ಅಥವಾ ಏನು ಇದರಲ್ಲಿ ತೊಡಗಿಸಿಕೊಂಡಿರ್ತಾರೆ ಅವರು ಸುಮಾರು ಇದಾವೆ, ಅವ್ರ ಜೊತೆಗೆ ಪೈಪೋಟಿ ಅಂದ್ರೆ ನಿಮ್ಮ ಒಂದು ಗುಣಮಟ್ಟ ಹೇಗಿದೆ? ಅಂದ್ರೆ ನಿಮ್ಮ ಹತ್ರನೇ ಬಂದ್ ಕೇಳ್ ತಗೊಂಡ್ ಹೋಗೋರ ಸಂಖ್ಯೆ ಯಾವ ರೀತಿಯಿಂದ ಇದೆ? ನೀವ್ ಯಾವ ರೀತಿಯಿಂದ ಗುಣಮಟ್ಟದ ಒಂದು ಪ್ರಾಡಕ್ಟ್ ನ ಅವರಿಗೆ ಕೊಡ್ತಾ ಇದ್ದೀವಿ? ನಾವು ಪ್ರಾಡಕ್ಟ್ ತುಂಬಾ ಕ್ವಾಲಿಟಿಯಿಂದ ಕೊಡ್ತೀವಿ, ಬೇಡಿಕೆ ಸ್ವಲ್ಪ ರೇಟ್ ಮೇಲೆ ನೋಡ್ತಾರೆ. ಕ್ವಾಲಿಟಿ ಇಲ್ದೇ ಇರೋದು ರೇಟ್ ಕಮ್ಮಿ ಸಿಗತ್ತೆ ಅಂತ ರೇಟ್ ಕಮ್ಮಿ ಮೇಲೆ ಹೋಗ್ತಾರ. ರೇಟ್ ಕಮ್ಮಿ ಮೇಲೆ ಹೋಗ್ತಾರೆ, ಕಮ್ಮಿ ಮೇಲೆ ಹೋಗ್ತಾರ ಅವರು. ಇಲ್ಲ ಜನ ಏನಂತಂದ್ರೆ ರೇಟ್ ನೋಡ್ಕೊಂಡು ಬರ್ತಾರ ಇಲ್ಲ ಕ್ವಾಲಿಟಿ ನೋಡ್ಕೊಂಡು ಇದ್ ಮಾಡ್ತಾರ? ಕೆಲವರು ಕ್ವಾಲಿಟಿ ನೋಡ್ತಾರೆ, ಕೆಲವರು ರೇಟ್ ಹೋದ್ರು ಪರವಾಗಿಲ್ಲ ನಮ್ ಕ್ವಾಲಿಟಿ ಸಿಗುತ್ತಂತೆ ಬರ್ತಾರೆ. ಬರ್ತಾರೆ. ಈಗ ಈ ಒಂದು ಸಣ್ಣ ಉದ್ಯಮದಲ್ಲಿ ಖರ್ಚು ವೆಚ್ಚದ ಬಗ್ಗೆ ಏನ್ ಹೇಳ್ತೀರಾ ಹೇಗೆ ಇದು? ಖರ್ಚು ಇದೆ, ಲಾಭ ತುಂಬಾ ಕಮ್ಮಿ. ಈ ಒಂದು ಉದ್ಯಮ ಶುರು ಮಾಡ್ಬೇಕಾದ್ರೆ ನಿಮ್ಮ ಸ್ವಂತ ಬಂಡವಾಳದಿಂದ ಮಾಡಿದ್ರೋ ಇಲ್ಲ ಸರ್ಕಾರದಿಂದ ಏನಾದ್ರೂ ಸಹಕಾರ ಸಹಾಯ ಪಡೆದಿದ್ದೀರಾ? ಇಲ್ಲ, ಲೋನ್ ಮಾಡಿಸ್ಕೊಂಡಿದ್ದೀವಿ. ಲೋನ್ ಮಾಡಿಸ್ಕೊಂಡು ಮಾಡಿದೀರಾ? ಅದು ಏನು ಸಮಸ್ಯೆ ಆಗ್ಲಿಲ್ಲ ನಿಮ್ಗೆ? ಸಮಸ್ಯೆ ಯಾವುದು ಇಲ್ಲ. ಒಟ್ಟಾರೆ ನಮ್ಮ ಒಂದು ಯುವ ರೈತರಿಗೆ ಶಿವಮೊಗ್ಗ ತಾಲೂಕಿನ ಸುತ್ತಮುತ್ತ, ಶಿವಮೊಗ್ಗ ಜಿಲ್ಲೆಯ ಸುತ್ತಮುತ್ತ ಇಲ್ಲ ಶಿವಮೊಗ್ಗ ತಾಲೂಕು ಶಿವಮೊಗ್ಗ ಜಿಲ್ಲೆಯ ಒಂದು ರೈತರಿಗೆ ಯುವ ರೈತರಿಗೆ ಆಗಿರ್ಲಿ ಮತ್ತೆ ರೈತ ಮಹಿಳೆಯರಿಗೆ ಯುವ ರೈತ ಮಹಿಳೆಯರಿಗೆ ಆಗಿರ್ಲಿ ಏನು ನಿಮ್ಮ ಒಂದು ಕಿವಿ ಮಾತು? ರೈತರು ಯಾವತ್ತು ಬೆಳೆ ಬೆಳೀತಾನೆ ಇರ್ಬೇಕು, ಮಳೆ ಬಂದ ಹಾನಿ ಆಗತ್ತೆ, ಆದ್ರೂ ಕೂಡ ನಾವು ಬಿಡಬಾರ್ದು, ಮಾಡ್ಲೇಬೇಕಾಗತ್ತೆ. ತುಂಬಾ ಎಲ್ಲರೂ ಇನ್ನೂ ಮುಂದಿನ ದಿನಗಳಲ್ಲಿ ಜಾಸ್ತಿ ಜನ ರೈತರಾಗಬೇಕು ಅಂತ ನಾವು ಹೇಳಕ್ ಇಷ್ಟಪಡ್ತೀವಿ. ಮತ್ತೆ ಈ ಒಂದು ಉದ್ದಿಮೆನ ಸಣ್ಣ ಉದ್ದಿಮೆನ ಹೆಚ್ಚಿಗೆ ಮಾಡುವ ಒಂದು ಯೋಜನೆ ಇದೆಯಾ? ಇದೆ, ಮಾಡಬೇಕು ಮಾಡ್ಬೇಕಂತ ಯೋಜನೆ ಇದೆ. ಯೋಜನೆ ಇದೆ. ಸಾಧ್ಯತೆ ಬಾಧ್ಯತೆಗಳಿಗೆ ಬಂದ್ರೆ ಏನು ಏನ್ ಸಮಸ್ಯೆ ಇದೆ? ಈಗ ನೀವು ಮಾಡ್ಬೇಕಂತ ಇದ್ರಿ ನಿಜ, ಬಟ್ ಯಾಕೆ ಅದನ್ನ ನೋಡ್ಕೊಂಡ್ಬಿಟ್ಟು ಅಥವಾ ಹಣದ ಒಂದು ವ್ಯವಸ್ಥೆ ನೋಡ್ಕೊಂಡ್ಬಿಟ್ಟು ಯಾವ ರೀತಿಯಿಂದ? ಇನ್ನು ವ್ಯಾಪಾರ ಆಗ್ಬೇಕು, ಜಾಸ್ತಿ ಜನಕ್ಕೆ ಇದ್ರ ಬಗ್ಗೆ ಗೊತ್ತಾಗ್ಬೇಕು, ಆವಾಗ ಮಾಡಬಹುದು ಇನ್ನು ದೊಡ್ಡ. ಸ್ವಂತ ಇದರಲ್ಲೇ ಅವಾಗ ಮಾಡಬಹುದು ಅಂತ ಹೇಳ್ತೀರಾ. ಮತ್ತೆ ಈಗ ಇದು ಕೇವಲ ಒಬ್ಬ ರೈತ, ಯುವ ರೈತರು ಅಥವಾ ರೈತರು ಗಂಡಸು ಮಾಡ್ತಕ್ಕಂತ ಕೆಲಸನೋ, ಇಲ್ಲ ಹೆಣ್ಮಕ್ಳು ಕೂಡ ಮಾಡಬಹುದಾ ಇದನ್ನ? ಇದು ಗಂಡ್ಮಕ್ಳು ಮಾತ್ರ ಮಾಡೋಕ್ಕಾಗತ್ತೆ, ತುಂಬಾ ವೆಯ್ಟ್ ಇರುತ್ತದು ಇಟ್ಟಿಗೆ. ಹಂಗಾಗಿ ಹೆಣ್ಮಕ್ಳಿಗೆ ಅಂದ್ರೆ ಉಸ್ತುವಾರಿಯಾಗಿ ಮಾಡಬಹುದು ಅಂತ ಹೇಳ್ತೀರಾ? ಮಾಡಬಹುದು, ಉಸ್ತುವಾರಿಯಾಗಿ ಮಾಡಬಹುದು, ತುಂಬಾ ಕ್ಯೂರಿಂಗ್ ಮಾಡೋ ಅಂತ ಇದೆಲ್ಲ ಮಾಡಬಹುದು, ಕೆಲಸ ಮಾಡಬಹುದು ಹೆಣ್ಮಕ್ಳೆಲ್ಲ. ಕ್ಯೂರಿಂಗ್ ಅಂತ ಹೇಳಿದಿರಲ್ಲ, ಇದು ಎಷ್ಟು ದಿವಸ ತಗೊಳ್ತದೆ? ನಾವು 20 ದಿನ ಕ್ಯೂರಿಂಗ್ ಮಾಡ್ತೀವಿ. ಒಂದು ಇಟ್ಟಿಗೆ ತಯಾರ್ ಮಾಡ್ಬೇಕಂತಂದ್ರೆ, ಒಂದು ತಯಾರ್ ಮಾಡಿದ ಮೇಲೆ ಅದು ಕ್ವಾಲಿಟಿ ಬೇಕು ಅಂದ್ರೆ 20 ದಿನ ಕ್ಯೂರಿಂಗ್ ಮಾಡ್ಲೇಬೇಕು. 20 ದಿವಸ ಕ್ಯೂರಿಂಗ್ ಮಾಡ್ಲೇ, ದಿನ ಕ್ಯೂರಿಂಗ್ ಮಾಡಿದ್ರೆ ಮಾತ್ರ ಅವ್ರಿಗೆ ಕ್ವಾಲಿಟಿ ಬರುತ್ತೆ. ಇಲ್ಲದ್ರೆ ಇಲ್ಲ, ಇಲ್ಲ ಅಂದ್ರೆ ಕ್ವಾಲಿಟಿ ಸಿಗಲ್ಲ. ಇದು ಕ್ವಾಲಿಟಿ ಅಂತ ಹೇಳಿದ್ರಿ, ಗುಣಮಟ್ಟ, ಇದು ಯಾವ ರೀತಿಯಿಂದ ಖಾತ್ರಿ ಮಾಡ್ತೀರಿ ನೀವು? ಅದು ಯಾವ ರೀತಿ ಅಂದ್ರೆ, ನಾವು ಒಂದ್ ಮಳೆ ಹೊಡೆದ್ರು ಕೂಡ ಕರೆಕ್ಟ್ ಆಗಿ ಕೂರ್ಬೇಕು, ವಾಪಸ್ ಎಳ್ದಾಗ ಕೂಡ ಅದಾಗ ಮಳೆ ಏನ್ ಹೊಡೆದಿರ್ತೀವಿ ಆ ಜಾಗ ಮಾತ್ರ ಓಪನ್ ಆಗ್ಬೇಕು ಪೂರ್ತಿ. ಅದ್ರ ಸುತ್ತಮುತ್ತ ಸುತ್ತಮುತ್ತ ಭಾಗ ಕಿತ್ಗ ಓಪನ್ ಆಯ್ತು ಬಂತು ಅಂದ್ರೆ ಅದು ಕ್ವಾಲಿಟಿ ಮಟ್ಟ ಅಲ್ಲ ಅಲ್ಲ ಅಂತ ನೀವು ಖಾತ್ರಿ ಮಾಡ್ಕೊಂತೀರಾ? ಆತರ ಆ ಒಂದು ಗುಣಮಟ್ಟದ ಮೇಲೆನೆ ನೀವು ಇಟ್ಟಿಗೆ ತಯಾರ್ ಮಾಡ್ತೀವಿ. ಅಂದ್ರೆ ಮಟೀರಿಯಲ್ ಅಲ್ಲಿ ನೀವು ಟೆಸ್ಟ್ ಮಾಡ್ತಿರೋ, ಇಲ್ಲ ಅದು ತಯಾರಾದ್ಮೇಲೆ ಪ್ರತಿಯೊಂದಕ್ಕೂ ಮಾಡ್ತೀರಾ, ಅದು ಹೇಗೆ ಯಾವ ರೀತಿ? ಮುಂಚೆನೆ ನಾವು ಅಂತ ಮೆಟೀರಿಯಲ್ ನೇ ಹಾಕ್ತಿವಿ ಅದಕ್ಕೆ, ಅಂದ್ರೆ ಗುಣಮಟ್ಟದ ಮೆಟೀರಿಯಲ್ ಯೂಸ್ ಮಾಡ್ಬಿಟ್ಟೆ ಇದು ಮಾಡ್ತೀವಿ. ಹಾಗಾಗಿ ಸೊ ಅದ್ರಲ್ಲಿ ಏನು ಸಂದೇಹನೇ ಇಲ್ಲ, ಸಂದೇಹನೇ ಇಲ್ಲ. ಅದು ಕ್ಯೂರಿಂಗ್ ಆದ್ಮೇಲೆ ಅದು ಮುಗೀತು ಅಂತ ಮುಗೀತು ಅಂತ. ಇದರ ಜೊತೆಗೆ ಈಗ ನಿಮ್ಮ ಹಿತ್ತಲ ತೋಟದಲ್ಲಿ ಆಗಿರ್ಬೋದು, ಕೈ ತೋಟದಲ್ಲಿ ಆಗಿರ್ಬೋದು, ಹಿತ್ತಲದಲ್ಲಿ ಸಸಿಗಳು ಬೆಳೆಸೋದು ಇಲ್ಲ ತರಕಾರಿಗಳು ಹಾಕ್ಸೋದು ಅದೇನೋ ಮಾಡಿದೀರಾ? ಹಾಕಿದೀವಿ, ಮಾಡಿದೀವಿ. ಏನೇನು ಹಾಕಿದಿರಿ ಅದು? ಈಗ ಸ್ವಲ್ಪ ಸೊಪ್ಪು ಹಾಕಿದೀವಿ, ಪಾಲಕ್ ಸೊಪ್ಪು, ಪಾಲಕ್ ಸೊಪ್ಪು, ದಂಟಿನ ಸೊಪ್ಪು ಹಾಕಿದೀವಿ, ದಂಟಿನ ಸೊಪ್ಪು, ಮೇಲೆ ಹೂ ಗಿಡಗಳು ಬೆಳೆಸಿದೀವಿ, ಮೆಣಸಿನಕಾಯಿ ಟೊಮೆಟೊ, ಮೆಣಸಿನಕಾಯಿ ಟೊಮೆಟೊ ಇಲ್ಲ ಅಷ್ಟು ಮಾತ್ರ ಬೆಳಿತೀವಿ. ಹೂವಿನ ಗಿಡಗಳಿದೆ ತುಂಬಾ, ಮೇಲೆ ಒಂದು ಪೇರ್ಲೆ ಹಣ್ಣು ಗಿಡ ಇದೆ, ಹತ್ರ ಬೆಳೆಸ್ತಾ ಇದೀವಿ. ಅಂದ್ರೆ ಎಲ್ಲಿ ಜಾಗ ಸಿಗುತ್ತೆ ಎಲ್ಲಿ ಜಾಗ ಸಿಗುತ್ತೋ ಅಲ್ಲಿ ಹಾಕ್ತಾ ಇದೀವಿ. ಮೇಲೆ ತೆಂಗಿನ ಗಿಡ ನೆಟ್ಟಿದೀವಿ. ತೆಂಗಿನ ಗಿಡ ಇಟ್ಟಿದೀರಾ? ಎಷ್ಟು ತೆಂಗಿನ ಗಿಡಗಳು? ಒಂದು 50 ನೆಟ್ಟಿದೀವಿ. ಅದು ಏನು ಬದುಗಳ ಮೇಲೆ ಇದಾವ? ಇಲ್ಲ, ಸುತ್ತ ಜಾಗದಲ್ಲಿ ಬದದ ಮೇಲೆ ಇದಾವೆ. ಅಂದ್ರೆ ನಿಮ್ ಏನು ಸ್ವಂತ ಜಾಗ ಇದೆ ಅದ್ರ ಸುತ್ತಮುತ್ತ ಒಂಥರ ಫೆನ್ಸ್ ತರ ಹಾಕೊಂಡಿದೀವಿ. ಎಷ್ಟು ವರ್ಷದಿದೆ ಅದು ತೆಂಗು? ಅದು ಈಗ 1 ವರ್ಷ ಆಯ್ತು ಹಾಕಿ. 1 ವರ್ಷ ಅಂದ್ರೆ ಅದು ಯಾವ್ದು ತಳಿ? ಅರಸಿಕೆರೆ ಟಾಲ್ ಅಂತ ಹೇಳ್ತೀವಿ ಅದ ಇಲ್ಲ ಜವಾರಿನ? ಅದು ಜವಾರಿ. ಹೈಬ್ರಿಡ್ ಅಲ್ಲ? ಹೈಬ್ರಿಡ್ ಅಲ್ಲ. ಅಂದ್ರೆ ಶಿವಮೊಗ್ಗದಲ್ಲಿ ಎಲ್ಲಿ ಅದು ತಗೊಂಡಿದ್ದೆಲ್ಲೇ? ಒಬ್ರು ಕಾಂಟ್ಯಾಕ್ಟ್ ಮಾಡಿ ಕೊಟ್ರು, ಅವ್ರ ಹತ್ರ ತಗೊಂಡಿ ಹಾಕಿರೋದ್ ನಾವು. ಸೊ ಏನ್ ಅನಿಸ್ತದೆ ಈಗ ನೀವು ಒಬ್ಬ ಯುವ ರೈತರು, ಯುವ ಒಂದು ಉದ್ದಿಮೆದಾರರು, ಈ ಒಂದು ಆರಂಭದ ಒಂದು ಇದರಲ್ಲಿ ಕಾಂಪಿಟೇಷನ್ ತುಂಬಾ ಇದೆ, ಬಟ್ ಆದ್ರೂ ನಾವು ಹೋಗ್ತಾ ನುಗ್ಬೇಕು, ನುಗ್ಬೇಕು ಯಾವುದಕ್ಕೂ. ಅವ್ರಿಗೆ ಎಷ್ಟು ಬರುತ್ತಪ್ಪ ಅಲ್ಲ, ಅವ್ರಿಗೆ ಬರುತ್ತೆ, ನಿಮಗೆ ಎಷ್ಟು? ನಿಮ್ಮ ಒಂದು ಕ್ವಾಲಿಟಿ ಮೇಲೆ, ನಿಮ್ಮ ಗುಣಧರ್ಮದ ಮೇಲೆ, ನೀವು ಒಂದು ಯಾವ ರೀತಿಯಿಂದ ವ್ಯವಹಾರ ಮಾಡ್ತೀರಿ, ಜನರ ಒಂದು ಸಂಪರ್ಕ ಯಾವ ರೀತಿಯಿಂದ ಇಟ್ಕೊಂಡಿದ್ದೀರಿ ನೀವು ಅನ್ನೋದ್ರ ಮೇಲೆ ಅದು ಅವಲಂಬಿತ ಆಗಿರುತ್ತೆ. ಒಳ್ಳೇದು ಮೋಹಿತ್ ಇವರೇ, ಇದುವರೆಗೆ ತಾವು ತಮ್ಮ ಕೃಷಿಯ ಜೊತೆಗೆ ಏನು ಒಂದು ಸಣ್ಣ ಉದ್ಯಮವಾಗಿ ಈ ಸಿಮೆಂಟ್ ಬ್ರಿಕ್ಸ್, ಸಿಮೆಂಟ್ ಇಟ್ಟಿಗೆ ತಯಾರು, ಸಿಮೆಂಟ್ ಇಟ್ಟಿಗೆ ಅಲ್ದೇನೆ ಇನ್ನು ಪಾತ್ರೆ ಮತ್ತೆ ತೊಟ್ಟಿ, ದನಗಳಿಗೆ ಆಗ್ಲಿ, ಎಮ್ಮೆಗಳಿಗಾಗ್ಲಿ, ರಾಸುಗಳಿಗಾಗ್ಲಿ ನೀರು ಕುಡಿಸುವಂತ ತೊಟ್ಟಿ, ಜೊತೆಗೆ ಬೇರೆ ಇನ್ನು ಹಲವಾರು ಒಂದು ವಿಧದ ಪ್ರಾಡಕ್ಟ್ ಇದು ನೀವು ತಯಾರ್ ಮಾಡ್ತಾ ಇದ್ದೀರಾ, ತಯಾರ್ ಮಾಡಿ ಜನರಿಗೆ ನೀಡ್ತಾ ಇದ್ದೀರಾ. ನಿಮ್ಮ ಒಂದು ಈ ಉದ್ಯಮ ಇನ್ನು ಮುಂದೆ ಹೆಚ್ಚಿನ ಒಂದು ವಿಸ್ತರಣೆ ಆಗ್ಲಿ, ನಿಮಗೂ ಕೂಡ ಈ ಇದರಿಂದ ಯಶಸ್ಸು ಸಿಗ್ಲಿ ಅಂತ ಕೂಡ ನಾವು ಭದ್ರಾವತಿ ಆಕಾಶವಾಣಿ ಕೇಂದ್ರದಿಂದ ಹರಸುತ್ತಾ ಈ ಒಂದು ತಾವು ಕಾರ್ಯಕ್ರಮದಲ್ಲಿ ಭಾಗವಹಿಸಿದಿರಾ. ಭಾಗವಹಿಸಿದಕ್ಕೆ ಇನ್ನೊಮ್ಮೆ ತಮಗೆ ಧನ್ಯವಾದ ಹಾಗೂ ನಮಸ್ಕಾರ. ನಮಸ್ತೆ ಸರ್. ರೈತ ಬಾಂಧವರೇ ಹಾಗೂ ಕೇಳುಗರೆ, ಪ್ರತಿದಿನ ಸಂಜೆ 6:50 ಮೂಡಿ ಬರುವ ಕೃಷಿ ರಂಗ ಕಿಸಾನ್ ವಾಣಿ ಕಾರ್ಯಕ್ರಮ ಭದ್ರಾವತಿ ಕೇಂದ್ರದಿಂದ ಯಾವ ರೀತಿಯಾಗಿ ಮೂಡಿ ಬರ್ತಾ ಇದೆ, ಮತ್ತೆ ಈ ಕಾರ್ಯಕ್ರಮದ ಕುರಿತು ನಿಮ್ಮ ಅನಿಸಿಕೆ, ಅಭಿಪ್ರಾಯ, ಸಲಹೆ, ಸೂಚನೆ ಏನಾದರೂ ಇದ್ದಲ್ಲಿ ನಮ್ಮ ವಾಟ್ಸಪ್ ನಂಬರಿಗೆ ಇದನ್ನು ನೀವು ಬರೆದು ತಿಳಿಸಬಹುದು. ನೀವು ಬರೆದು ಕಳಿಸಿದ ಮಾಹಿತಿಯನ್ನು ಅದೇ ಕಾರ್ಯಕ್ರಮದಲ್ಲಿ ಪ್ರಸಾರ ಮಾಡಲಾಗುವುದು. ನಮ್ಮ ವಾಟ್ಸಪ್ ಸಂಖ್ಯೆ ಹೀಗಿದೆ: 9481572600. ಇನ್ನೊಮ್ಮೆ ಕೇಳಿ, 9481572600. ಕೃಷಿರಂಗ ಕಾರ್ಯಕ್ರಮದಲ್ಲಿ ಇದುವರೆಗೂ ಕೃಷಿ ಮತ್ತು ಅವಲಂಬಿತ ಸಣ್ಣ ಉದ್ಯಮ ನಿರ್ವಹಣೆ ಕುರಿತು ಶಿವಮೊಗ್ಗದ ಪುರಲಿ ನಿವಾಸಿ ಯುವ ರೈತ ಉದ್ಯಮಿ ಶ್ರೀ ಮೋಹಿತ್ ಯು ಅವರೊಂದಿಗೆ ಸಂದರ್ಶನವನ್ನು ಕೇಳಿದಿರಿ. ಇವರನ್ನ ಸಂದರ್ಶಿಸಿದವರು ಡಾಕ್ಟರ್ ಎಸ್ಎಂ ಸುಧಾಕರ್. ಕಾರ್ಯಕ್ರಮದಲ್ಲಿ ಇನ್ನು ಮುಂದೆ ಕೇಳಿ ರಾಗಿ ಬೇಸಾಯ ಕುರಿತು ಹುಣಸೋಡು ಗ್ರಾಮದ ರೈತ ರೊಪ್ಲಾನಾಯ್ಕ್ ಅವರೊಂದಿಗೆ ಸಂದರ್ಶನ. ಆತ್ಮೀಯ ರೈತ ಬಾಂಧವರೇ ಹಾಗೂ ಕಿಸಾನವಾಣಿ ಕೃಷಿರಂಗ ಕಾರ್ಯಕ್ರಮ ಕೇಳುವರೆ, ಇವತ್ತು ನಮ್ಮ ಜೊತೆಯಲ್ಲಿದ್ದಾರೆ ರೂಪಾ ನಾಯಕ್ ಅವರು. ಇವರು ಹುಣಸೋಡು ಗ್ರಾಮದವರು. ಪ್ರಮುಖವಾಗಿ ಇವರು ಈ ಒಂದು ಮಳೆ ಆಶ್ರಯದಲ್ಲಿ ರಾಗಿ ಬೆಳೆ ತೆಗೆದುಕೊಂಡಿದ್ದಾರೆ. ಈಗ ಕಟಾವು ಮಾಡ್ತಾ ಇದ್ದಾರೆ. ಸದ್ಯ ಈಗ ಅವರ ಒಂದು ಜಮೀನಲ್ಲಿ ಕಟಾವು ಮಾಡ್ತಾ ಇದ್ದಾರೆ. ನಾ ಅವ್ರ ಜೊತೆಗಿದ್ದೀನಿ. ಈ ಒಂದು ಕಾರ್ಯಕ್ರಮಕ್ಕೆ ತಮಗೆ ಸ್ವಾಗತ ಹಾಗೂ ನಮಸ್ಕಾರ ಸರ್. ನಮಸ್ಕಾರ ಸರ್. ಇದು ರಾಗಿ ಯಾವ ವರ್ಷ ಇದು ನೀವು ಆರಂಭ ಮಾಡಿದ್ರಿ ಬೆಳೆನ? ವರ್ಷ ಮಾಡ್ತೀವಿ ಸರ್. ವರ್ಷ ಯಾವ ತಳಿ ಅಂತ ಹೇಳ್ತಾ ಇದ್ರಿ? ಇದು ತಳಿ ಗೊತ್ತಿಲ್ಲ ಸರ್. ಒಟ್ಟು ಅಗ್ರಿಕಲ್ಚರ್ ಇಂದ ಬೀಜ ತಗೊಂಡ್ಬಂದ್ವಿ. ತಗೊಂಡ್ಬಂದು ಹಾಕಿರೋದು. ಇದು ಕೃಷಿ ಇಲಾಖೆಯಿಂದ ಬೀಜ ತಗೊಂಡ್ ಬಂದಿದ್ದೀರಾ? ಹೌದ್ ಸರ್. ಕೃಷಿ ಇಲಾಖೆಯಿಂದ ಬೀಜ ತಂದು ಹಾಕಿದ್ರಾ? ಹೌದ್ ಸರ್. ಎಷ್ಟು ಬೀಜ ಹಾಕಿದ್ರಿ ಒಂದ್ ಎಕರೆಗೆ? ಒಂದ್ ಎಕರೆಗೆ 2 ಪಾಕೆಟ್ ಸರ್. 2 ಪಾಕೆಟ್. 2 ಪಾಕೆಟ್. ಇದು ಎಷ್ಟು ಖರ್ಚು ಬಂತು? ಓಡಿಸೋದು, ಆಮೇಲೆ ಅದಕ್ಕೆ ಗೊಬ್ಬರ ಅವೆಲ್ಲ, ಔಷಧಿ ಅವೆಲ್ಲ ಇರ್ತಾವ ಸರ್. ಗೊಬ್ಬರ ಅಂತ ಹೇಳಿದ್ರಿ, ಏನೇನು ಗೊಬ್ಬರ ಹಾಕಿದಿರಿ? ಗೊಬ್ಬರ 10-26, 20-20 ಸುಪಲ ಹಾಕ್ತಿವಿ. ತಿಪ್ಪೆ ಗೊಬ್ಬರ ಅದನ್ನು ಹಾಕ್ತೀವಿ ಸರ್. ಅದನ್ನು ಹಾಕ್ತೀರಾ? ತಿಪ್ಪೆ ಗೊಬ್ಬರ ಹಾಕ್ತೀರಾ? ಹಾಕ್ತೀವಿ ಸರ್. ಇದು ಈ ವರ್ಷ ಹೆಂಗೆ ಇದು ಬೆಳೆ ಚೆನ್ನಾಗಿ ಬಂದಿತ್ತ? ಪರವಾಗಿಲ್ಲ ಸರ್. ಪರವಾಗಿಲ್ಲ. ಮಳೆ ಸ್ವಲ್ಪ ಜಾಸ್ತಿ ಇತ್ತಲ್ಲ ಈ ಸಲ? ಮಳೆ ಜಾಸ್ತಿ ಆಗ. ಇದಕ್ಕೆ ಏನಾದರೂ ತೊಂದರೆ ಆಗಿಲ್ವಾ? ತೊಂದರೆ ಆಗದಲ್ಲ ಸರ್. ತೊಂದರೆ ಆಗಿದೆ, ಸ್ವಲ್ಪ ಆಗಿದೆ. ಕಳೆಗಳನ್ನ ಯಾವ ರೀತಿಯಿಂದ ಕೈಯಿಂದ ಕೀಳಿಸ್ತಿರೋ ಇಲ್ಲ ಔಷಧಿ ಹೊಡಿತೀರಾ? ಔಷಧಿ ಸರ್. ಔಷಧಿ ಕೈಯಿಂದ ಇಲ್ಲ? ಇಲ್ಲ. ಸಾಲ್ ರಾಗಿ ಅಲ್ಲ ಸರ್ ಇದು? ಚೆಲ್ಲು ಉಗ್ಗಿರೋ ರಾಗಿ. ಉಗ್ಗಿರೋ ರಾಗಿ, ಸಾಲ್ ರಾಗಿ ಅಲ್ಲ. ಅಲ್ಲ, ಉಗ್ಗಿರೋದು. ಹೌದು. ಮತ್ತೆ ಇದಕ್ಕೆ ಜಾಸ್ತಿ ಬೀಜ ಬೇಕಾಗುತ್ತಲ್ಲ ಸ್ವಲ್ಪ ಈ ಕಡೆ ಜಾಸ್ತಿ ಬೀಜ ಬೇಕಾಗುತ್ತಲ್ಲ ಈ ತರ ಉಗ್ಗಿದ್ರೆ? ಹೆಚ್ಚು 1.5 ಎಕರೆ ಐತೆ. 3 ಪಾಕೆಟ್ ಆಗಿದ್ದೀರಿ? 3 ಪಾಕೆಟ್ ಹಾಕಿದ್ದೀರಾ? ಆಮೇಲೆ ಸಾಲ್ ಬಿತ್ತಿದ್ರೆ? ಸಾಲ್ ಬಿತ್ತಿದ್ರೆ 2 ಸಾಕು. 2 ಸಾಕು. ಆಮೇಲೆ ಈಗ ಔಷಧಿ ಕಳೆನಾಶಕ ಮಾಡಿದ್ರೆ ಆಮೇಲೆ ರೋಗ ರುಜಿನ ಏನಾದ್ರು ಕಾಣಿಸಿದೆ ನಿಮ್ಗೆ? ಇಲ್ಲ ಸರ್, ಇಲ್ಲ. ಇದ್ರಲ್ಲಿ ಏನು ಕಂಡಿಲ್ಲ ಸರ್. ಇದ್ರಲ್ಲಿ ಏನು ಕಂಡಿಲ್ಲ ರೋಗ ರುಜಿನ? ಭತ್ತ ಮಾಡ್ಕೊಂಡಿವಲ್ಲ, ಭತ್ತದೊಳಗೆ ರೋಗ ರುಜಿನ ಬರ್ತಾವ. ಇದು ಭತ್ತ ನೀರಾವರಿನ ಏನು ಮಳೆ ಆಶ್ರಿತ? ಮಳೆ ಸಿಗ್ತು. ಮಳೆ ಕೆರೆ ಇದೆ, ಕೆರೆ ನೀರ ಬರುತ್ತೆ. ಕೆರೆ ನೀರು ಬರ್ತದೆ. ಕಟಾವು ಮಷೀನ್ ಇದು ಮಾಡ್ತಾ ಇದ್ದೀರಾ? ಇದು ಜನರಿಂದ ತೆಗೆಸಿದ್ರೆ ಒಳ್ಳೇದಂತ ಅನಿಸುತ್ತೋ ಅಥವಾ ಕಟಾವು ಮಷೀನ್ ಚೆನ್ನಾಗಿದೆ ಅಂತ ಅನಿಸ್ತದೆ? ಜನರಿಂದ ತೆಗೆಸಿದ್ರೆ ಒಳ್ಳೇದು, ಆದ್ರೆ ಜನ ಸಿಗಲ್ಲ ಸರ್. ಜನ ಸಿಗೋದಕ್ಕೋಸ್ಕರ ಇದು ಮಷೀನ್ ಹಾಕಿ. ಟೈಮಿಂಗ್ ಸಿಗಲ್ಲ. ಇದು ಎಷ್ಟು ಗಂಟೆ ಲೆಕ್ಕನ ಎಕರೆ ಲೆಕ್ಕನ? ಗಂಟೆ ಲೆಕ್ಕ ಸರ್. ಇದು ಗಂಟೆ ಲೆಕ್ಕ. ಗಂಟೆಗೆ 3,000 ರೂಪಾಯಿ. ಏನ್ ಅನಿಸ್ತದೆ ಈಗ ನೀವು ಆಳುಗಳನ್ನ ಹಚ್ಚಿದ್ರೆ ಚೆನ್ನಾಗಿತ್ತು ಇದು ಅಂತ ಅನಿಸುತ್ತ? ಅದು ಇದೆಲ್ಲ ಒಂದೇ ಅಂದ್ರೆ ಇದ್ರಲ್ಲಿ ಒಂದ್ ಸ್ವಲ್ಪ ಹಾಳಾಗುತ್ತೆ, ಇದ್ರ ಒಂಚೂರು ಹಾಳಾಗುತ್ತೆ. ಜನಗಳ ಹತ್ರ ಮಾಡ್ತೀರ ಕೈ ಕೆಲಸನೇ ಬೆಡ್ಸ್. ಹುಲ್ಲು ಚೆನ್ನಾಗಿ ಸಿಗ್ತಿತ್ತಂತಿದ್ರ ಮೇವಿಗೆ? ಈಗ ಜೊತೆಗೆ ಈಗ ಭತ್ತ ಕೂಡ ಇದೆ, ಭತ್ತ ಕೂಡ ಈ ಒಂದು ಕಟಾವು ಯಂತ್ರದಿಂದನೇ ಕಟ್ ಮಾಡಿಸ್ತೀರಾ? ಮಿಷಿನಲ್ಲೇ ಕಟ್ ಮಾಡಿಸ್ತೀವಿ. ಇದ್ರ ಜೊತೆಗೆ ಈಗ ಮನೆಯಲ್ಲಿ ಆಕಳು ಎಮ್ಮೆ ಕೋಳಿ ಏನ ಸಾಕ್ತಾ ಇದೀರಾ? ಹೌದು ಸರ್. ಎಷ್ಟು ಆಕಳು ಇದಾವೆ? ಒಂದೆರಡು ಇದಾವೆ ಸರ್. ಎಮ್ಮೆ? ಎಮ್ಮೆ ಇಲ್ಲ ಸರ್. ಎಮ್ಮೆ ಇಲ್ಲ, ಆಕಳು ಮಾತ್ರ. ಕೋಳಿ? ಕೋಳಿ ಇಲ್ಲ. ಕುರಿ ಇಲ್ಲ. ಆಕಳು ಇದು ಏನು ಸ್ಥಳೀಯ ಲೋಕಲ್ ಇಲ್ಲ? ಸಿಂಧಿ. ಸಿಂಧಿ ಸಿಂಧಿ ಸಿಂಧಿ. ಎಷ್ಟು ಹಾಲು ಕೊಡ್ತದೆ? ಆರಿಂದ ಏಳು ಲೀಟರ್. ಇದನ್ನ ಮನೆಗೆ ಉಪಯೋಗಿಸ್ತಿರೋ ಇಲ್ಲ ಡೈರಿಗೆ ಹಾಕ್ತೀರಾ? ಡೈರಿ. ಡೈರಿ ಮನೆಗೆ ಎಷ್ಟು ಬೇಕೋ ಅಷ್ಟು ತಗೊಂಡು ಡೈರಿಗೆ ಹಾಕ್ತೀರಿ? ಹೌದು ಸರ್. ಮತ್ತೆ ಈಗ ಇದರಲ್ಲಿ ಕೃಷಿಯಲ್ಲಿ ಎಲ್ಲ ನಿಮ್ಮ ಮನೆ ಜನರು ಅಂದ್ರೆ ಮನೆ ಕುಟುಂಬಸ್ಥರು ಸೇರ್ಕೊಂಡಿದ್ದೀರೋ ಇಲ್ಲ ಹೊರಗಿನವ್ರಿಗೆ ತಗೊಳ್ತೀರಾ? ಇಲ್ಲ, ಹೊರಗಿನವ್ರು ತಗೊಂತೀವಿ. ಅಂದ್ರೆ ಈಗ ರಾಶಿ ಮಾಡ್ಬೇಕಾದ್ರೆ ಇಂಥ ಸಮಯದಲ್ಲಿ ಹೊರಗಿನವ್ರು ಬೇಕಾಯ್ತಾರೆ? ಈ ಬಿತ್ತನೆ ಮಾಡ್ಬೇಕು ಅಂತಂದ್ರೆ ಕುಟುಂಬದವ್ರೇನ ಅಥವಾ ಇದಂತ? ಬಿತ್ತನೆ ಸಮಯದಲ್ಲಿ ಅವಾಗಲೂ ಬೇಕು. ಅವಾಗ ಬೇಕು ಜನ. ಈಗ ಇದು ಕಟಾವ್ ಮಾಡಿ ಆದ್ಮೇಲೆ ಎಷ್ಟು ದಿವಸ ಹಿಂಗೆ ಬಿಡ್ತೀರಾ ಜಮೀನಲ್ಲಿ? ಮಷೀನ್ ಇಂದ ಮಾಡಿದಿರಿ ಈಗ, ಎಷ್ಟು ದಿವಸ ಬಿಡ್ತೀರಿ ಹಿಂಗೆ? ಒಂದೆರಡು ದಿನ ಬಿಟ್ಟು ಸರ್. ಎರಡು ದಿವಸ ಬಿಟ್ಬಿಟ್ಟು ಆಮೇಲೆ ಕಡ್ಸೋದು? ಕಡ್ಸ್ಬಿಟ್ಟು ಬಣವೆ ಹಾಕದ? ಬಣವೆ ಹಾಕದ ಅಥವಾ ಡೈರೆಕ್ಟ್ ಅದನ್ನ ಇದು ಬಿಡಿಸೋದ್ ಮಾಡ್ತೀರಾ? ಅದೇ ರೋಲರ್ ಓಡಿಸೋ ಅಂತ ಇದ್ದೀನಿ. ಅಂದ್ರೆ ಸ್ವಲ್ಪ ಇದು ಹಸಿ ಕೂಡ ಇದೆಯಲ್ಲ ಒಳಗಡೆ, ಇನ್ನು ಸ್ವಲ್ಪ ಒಂದೊಂದು ಸರ್ ಒಣಗಬೇಕು. ಒಣಗಬೇಕು. ಒಂದೆರಡು ದಿವಸ ಒಣಗಿಸ್ತೀರಾ? ಎಂಟು ದಿವಸ ಒಣಗಿಸ್ತೀರಾ? ಒಂದೆರಡು ಮೂರು ದಿನ ಒಣಗಿಸ್ತೀರಿ. ಒಣಗಿಸಾದ್ಮೇಲೆ ಮತ್ತೆ ಇದನ್ನ ಇದು ಮಾಡ್ತೀರಿ ನೀವು ಅಲ್ವಾ? ಈಗ ಇದು ತಳಿ ಅಂತ ಹೇಳಿದ್ರೆ ನೀವು ಕೃಷಿ ಇಲಾಖೆಯಿಂದ ಬೀಜ ತಂದೆ ಅಂತ ಹೇಳಿದಿರಿ. ಬೀಜ ಅಂತ ಗೊತ್ತಿಲ್ಲ ಸರ್. ಹೆಂಗ್ ಬರ್ತಾ ಇದೆ ಇದು? ಹೌದು, ಇದು ಈಗ ಬಂದಿರೋದು ಚೆನ್ನಾಗಿ ಬಂದೈತಾ ಏನು ನಿಮ್ಗೆ ನೋಡ್ಬೇಕು ಸರ್. ಇನ್ನು ಅದು ಕಟಾವ್ ಅಂದ್ರೆ ಕಟಾವಾಗಿ ರಾಶಿ ಮಾಡೋದ್ರೆ ಗೊತ್ತಾಗುತ್ತೆ ಏನಂತ ಅಲ್ವಾ? ಹೌದು. ಎಷ್ಟು ಇವಾಗ ನಾವು ಮಾಡಿರೋ ಖರ್ಚು ಏನು, ಹಾಕಿರೋ ಗೊಬ್ಬರ ಏನು, ಹೊಡೆದಿರೋ ಔಷಧಿ ಏನು, ಅದೆಲ್ಲ ಆಮೇಲೆ ಗೊತ್ತಾಗ್ತದೆ. ಆಮೇಲೆ ಗೊತ್ತಾಯ್ತದೆ ರಾಶಿ ಮಾಡಾದ್ಮೇಲೆ ಅಲ್ವಾ? ಈಗ ಒಟ್ಟಾರೆ ಎಷ್ಟು ಖರ್ಚು ಬಂತು ಇಲ್ಲಿವರೆಗೆ ಈ ಮಷಿನ್ ಕಟಾವಿನ ಮಷಿನ್ ಸೇರ್ಕೊಂಡು? ಎಷ್ಟು ಬರೋದು ನೋಡ್ಬೇಕಲ್ಲ. 25,000 ಒಂದ್ ಎಕರೆಗೆ? ಒಂದ್ ಎಕರೆಗೆ ಬರುತ್ತೆ 15,000. ಈಗ ಇದಕ್ಕೆ ಎಷ್ಟು ಬಂದಿದೆ ಈಗ ಇದು? ಒಂದೂವರೆ ಎಕರೆ ಅಂತ ಹೇಳ್ತಾ ಇದ್ದೀನಿ. ಒಂದೂವರೆ ಎಕರೆ ಅಲ್ವಾ? ಈಗ ಎಷ್ಟು ಬಂದಿರಬಹುದು ನಿಮ್ಮ ಒಂದು ಅಂದಾಜದಲ್ಲಿ? ಔಷಧಿ ಆಯ್ತು, ಕಳೆನಾಶಕ ಆಯ್ತು, ಒಂದು 20,000. ಮತ್ತೆ ಏನ್ ಅನ್ಸುತ್ತೆ ನಿಮ್ಗೆ, ಕೃಷಿ ಬೇಸಾಯ ಮಾಡ್ಬೇಕು ಅನ್ಸುತ್ತೋ ಅಥವಾ ಜೀವನೋಪಾಯಕ್ಕೋಗಿ ನಾನು ಮಾಡ್ಬೇಕು ಅಲ್ಲ ಜಮೀನ್ ಇದೆ ಅಂತ ಹೇಳಿ ಮಾಡ್ಬೇಕು ಅನ್ಸ್ತಾ ಹೆಂಗೆ ನಿಮ್ಗೆ? ಏನೋ ಜಮೀನ್ ಇದ್ದಿದ್ಕೆ ಮಾಡ್ತೀವಿ ಸರ್. ಮಾಡ್ತೀವಿ ಅಲ್ಲ, ಜೀವನಕ್ಕೂ ಬೇಕಲ್ಲ, ಜೀವನೋಪಾಯಕ್ಕೂ ಬೇಕು. ಜಮೀನು ಇದೆ. ಒಟ್ಟಾರೆ ಎಷ್ಟಿದೆ ಜಮೀನ್ ನಿಮ್ಗೆ? ಒಂದು ಮೂರುವರೆ ಸರ್. ಮೂರುವರೆ. ಮೂರುವರೆದಲ್ಲಿ ಭತ್ತ ರಾಗಿ ಉಳಿದಿದ್ದು ಈಗ ಬೇಸಿಗೆಯಲ್ಲಿ ಹಂಗೆ? ಬೇಸಿಗೆ ಹಂಗೆ. ನೀರಿನ ಒಂದು ವ್ಯವಸ್ಥೆ ಇಲ್ಲ? ಇಲ್ಲ ಇಲ್ಲ. ಮುಂದೆ ಮತ್ತೆ ಏನ್ ಬೆಳೆ ಬೆಳಿಬೇಕಂತ ಇದ್ದೀರಾ? ಮುಂದೆ ಏನಾಗ್ತಿತ್ತು ನೋಡ್ಬೇಕು ಸರ್. ಅಲ್ಲ ಅಂದ್ರೆ ಈಗ ತೋಟಗಾರಿಕೆ ಬೆಳೆ, ಈಗ ಅಡಿಕೆ ಹಾಕೋದಾಗ್ಲಿ ಮತ್ತೆ ಹಣ್ಣಿನ ಬೆಳೆ ಆಗ್ಲಿ ಹೇಳಕ್ಕಾಗಲ್ಲ ಸಲ ಬೋರ್ ಗೀರ್ ಓಡಿಸ್ಬೇಕು. ಮಾಡ್ಬೇಕನ್ನೋ ಯೋಚನೆ ಇದೆ. ಮಾಡ್ಬೇಕು ಬೋರ್. ನೀರಿನ ವ್ಯವಸ್ಥೆ ಮಾಡಿದ್ರೆ ನಿಮ್ಗೆ ಅನುಕೂಲ ಆಯ್ತದೆ, ತರಕಾರಿ ಕೂಡ ಬೆಳಿಬಹುದು. ಹೌದು ಸರ್. ನೀರಿನ ಅನುಕೂಲ ಮಾಡಿದ್ರೆ ತರಕಾರಿ ಸೊಪ್ಪು ಸದೆಲ್ಲ ಬೆಳಿಬಹುದು. ಒಟ್ಟಾರೆ ನಿಮ್ಗೆ ಈ ಒಂದು ಕೃಷಿ ಜೀವನ ನೆಮ್ಮದಿ ಅನಿಸ್ತದ? ಹ್ಞೂ ಸರ್. ಮತ್ತೆ ಇದನ್ನ ಬಿಟ್ಟರೆ ನಮಗೆ ಬೇರೆ ಇದಿಲ್ಲ. ನೆಮ್ಮದಿ ಅನಿಸ್ತದೆ? ಹ್ಞೂ ಸರ್. ನಮಗೆ ಬೇರೆ ಯಾವ್ದು ಗೊತ್ತಿಲ್ಲ. ಮಕ್ಕಳಿದ್ದಾರೆ, ಅವರು ಟ್ರ್ಯಾಕ್ಟರ್ ಹೊಡಿತಾರೆ, ಅವ್ರ ಹೆಂಗೋ ಡ್ರೈವಿಂಗ್ ಮಾಡ್ತಾರೆ, ಕಲ್ತು ಅಂತ ಮಾಡ್ತಾರೆ. ನಮಗೇನು ಬರೋದಿಲ್ಲ. ಎಷ್ಟು ಜನ ಮಕ್ಕಳು? ನಮಗೆ ಇಬ್ಬರು ಗಂಡು, ನಾಲ್ಕು ಜನ ಹೆಣ್ಮಕ್ಳು. ನಾಲ್ಕು ಜನದೆಲ್ಲ ಮದ್ವೆ ಆಗಿದೆ. ಇನ್ನೊಂದೈತ್ರಿ, ಇನ್ನೊಂದು ಮದ್ವೆ ಆಗ್ಬೇಕು. ಗಂಡು ಮಕ್ಕಳಿಗೆ ಏನು ಓದಿಸಿದೀರಾ? ಗಂಡು ಮಗ ಒಬ್ಬ ಹೆಸರ ಫಸ್ಟ್ ಇಯರ್ ಓದಿದ್ದಾನೆ, ಒಬ್ಬ ಎಂಟನೇ ಕ್ಲಾಸಿಗೆ ಬಿಟ್ಟ. ಎಲ್ಲಿ? ಶಿವಮೊಗ್ಗದಲ್ಲಿ? ಶಿವಮೊಗ್ಗದಲ್ಲಿ ಅಥವಾ ಇಲ್ಲೇ ಊರಲ್ಲಿ? ಊರಲ್ಲಿ, ಹೈಸ್ಕೂಲ್ ಐತಲ್ಲ ಅಲ್ಲಿ. ಒಂದ್ ವರ್ಷ ಶಿವಮೊಗ್ಗ ಹೋಗಿದ್ದ ಅವನು. ಪಾಸ್ ಆಗಿದ್ದಾರೆ? ಪಾಸ್ ಆಗಿದೆ. ನಿಮ್ಗೆ ಏನ್ ಅನಿಸ್ತದೆ, ದುಡ್ದಿದ್ದಕ್ಕ ಓದ್ತಾ ಇದ್ದ ನನ್ನ ಮಗ ಅಂತ ಅನಿಸ್ತದ? ಅನಿಸ್ತಾರೆ. ಬಿಟ್ಟಿದ್ದಾರೆ ಅವರು. ಬಿಟ್ಟಿದ್ದಾರೆ. ಬಿಟ್ಟು ಮತ್ತೆ ಈಗ ಕೃಷಿ ಕಡೆ ಬಂದಿದ್ದಾರೆ? ಇಲ್ಲ ಇಲ್ಲ, ಅವರು ಒಂಚೂರು ಅದೇ ಬೆಂಗಳೂರಲ್ಲಿ ಏನೋ ಕೆಲಸ ಇತ್ತು ಅಂತ ಹೋಗಿದ್ದಾರೆ. ಹೋಗಿದ್ದಾರೆ. ಮಿಷಿನ್ ಹಾಕೊಂಡು. ಸೊ ಇದು ಆಯ್ತು. ಇವತ್ತು ನಮ್ಮ ಒಂದು ರೂಪಾಯ ನಾಯಕ್ ಅವರು ಈ ಒಂದು ರಾಗಿಯ ಒಂದು ಕೃಷಿ ಅನುಭವ ಇದಾಗಿತ್ತು ರೈತ ಬಾಂಧವರೇ. ರೈತ ಬಾಂಧವರೇ ಹಾಗೂ ಕೇಳುಗರೇ, ಪ್ರತಿದಿನ ಸಂಜೆ 6:50 ಮೂಡಿ ಬರುವ ಕೃಷಿ ರಂಗ ಕಿಸಾನ್ ವಾಣಿ ಕಾರ್ಯಕ್ರಮ ಭದ್ರಾವತಿ ಕೇಂದ್ರದಿಂದ ಯಾವ ರೀತಿಯಾಗಿ ಮೂಡಿ ಬರ್ತಾ ಇದೆ,